ಕೀಟಗಳನ್ನು ಕೂಡ ಅವರು ನಿಯಂತ್ರಣದಲ್ಲಿರ್ಬೋದಂತ. ಈಗ ತಮ್ಮ ಅನುಭವದೊಳಗೆ ನಮ್ಮ ರೈತರು ಈ ಜೈವಿಕ ಪೀಡೆ ನಾಶಕಗಳ ಬಗ್ಗೆ ಯಾವ ರೀತಿಯಾದಂತಹ ಒಂದು ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ತಮಗೆ ಅನಿಸ್ತದೆ? ನಾವು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಅವರು ಒಲವಿಲ್ಲ, ಇದು ಒಂದು ನಾನು ಹೇಳ್ಬೋದು. ಯಾಕಂತೀರಿ? ಅದೇ ಈಗ ನಾವು ವಿಚಾರ ಮಾಡಿದ ತ್ವರಿತಗತಿಯಲ್ಲಿ ಹತೋಟಿ ಆಗ್ಬೇಕು. ಮತ್ತೆ ಒಂದ್ಸಲ ಹತೋಟಿ ಆದ್ರೆ ಮತ್ತೆ ಅದು ಕಾಣಿಸ್ಕೋಬಾರ್ದು, ಇದೊಂದು ಅವ್ರ ಮನಸ್ಸಲ್ಲಿ ಇರ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿದಾಗ ಅವ್ರಿಗೆ ಉತ್ತಮ ಬೆಳೆ ತಗೋಬೇಕನ್ನೋ ಆಲೋಚನೆ ಎಲ್ಲರಲ್ಲೂ ಇರ್ತದೆ. ಸೊ ಹಾಗಾಗಿ ಅವ್ರ ಅಷ್ಟು ಒಲವು ಈ ಜೈವಿಕ ಕೀಟನಾಶಕಗಳ ಬಗ್ಗೆ ತೋರಿಸ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗಬಹುದು ಅಂತ ಅನಿಸಬಹುದಲ್ಲ? ಹೌದು ಸರ್, ಈಗ ಅವರನ್ನು ಈಗ ವಾತಾವರಣದಲ್ಲಿ ಆಗ್ತಿರೋ ಏರುಪೇರುಗಳನ್ನ, ಹವಾಮಾನದಲ್ಲಿ ಆಗ್ತಿರೋ ಏರುಪೇರುಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಅನುಭವಕ್ಕೆ ಬಂದಿರಬಹುದು, ಇನ್ ಮುಂದಾದ್ರೂ ನಾವು ಜೈವಿಕ ಪೀಡೆ ನಿಯಂತ್ರಣಕ್ಕೆ ನಾವು ಹೋಗ್ಬೇಕು ಅನ್ನೋದು ಅವ್ರ ಅನುಭವಕ್ಕೆ ಬಂದಿರಬಹುದು ಅಂತ ಅನಿಸ್ತದೆ. ಮೇಡಮ್, ಈಗ ಯಾರಾದರೂ ರೈತರು ತಮ್ಮ ಜೊತೆಗೆ ಮಾತಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಈಗ ರೈತರಿಗೆ ನಾನು ನನ್ನ 15 ವರ್ಷದ ಅನುಭವದಲ್ಲಿ ನಾನು ದ್ರಾಕ್ಷಿಯ ಬೆಳೆಯಲ್ಲಿ ಕಂಡ ಕೀಡೆಗಳು, ಅವುಗಳ ನಿರ್ವಹಣೆ, ಅವು ಹಾನಿ ಮಾಡುವ ರೀತಿ ಲಕ್ಷಣಗಳು ಎಲ್ಲ ಬಗ್ಗೆ ನಿಮಗೆ ಹೇಳಿದ್ದೀನಿ, ವಿವರವಾಗಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿಯೂ ಕೂಡ ತಮ್ಮಲ್ಲಿ ಏನಾದರೂ ಅನುಮಾನಗಳಿದ್ದಾರೆ, ದಯವಿಟ್ಟು ನನ್ನ ಈ ಕೊಡುವ ಸಂಖ್ಯೆಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು. 7935359517. ಆತ್ಮೀಯರೇ, ಡಾಕ್ಟರ್ ಸುನಿತಾ ಮೇಡಮ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 7975359517 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸುನಿತಾ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ದ್ರಾಕ್ಷಿ ಬೆಳೆ ಒಳಗೆ ಯಾವ ರೀತಿಯಾದಂತಹ ಒಂದು ನಿರ್ವಹಣೆ ಮಾಡಬೇಕು, ಕೀಟಗಳನ್ನ ನಿರ್ವಹಣೆ ಮಾಡೋದ್ರ ಕಡೆ ನಮ್ಮ ರೈತರು ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಕೀಟಗಳು ಬೆಳೆಗಳ ಜೊತೆಗೆ ಇದ್ದೇ ಇರ್ತಾವ, ಅವುಗಳನ್ನ ನಿರ್ವಹಣೆ ಮಾಡೋದ್ರ ಕಡೆ ನಾವು ಲಕ್ಷ್ಯ ವಹಿಸಬೇಕು ಹೊರತಾಗಿ ಅವುಗಳನ್ನ ಸಂಪೂರ್ಣವಾಗಿ ಕೊಲ್ಲತೀವಿ ಅನ್ನುವಂಥದ್ದು ಏನದ ಅದು ತಪ್ಪು ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನದೊಳಗೆ ಇರಲಿ. ಯಾವುದೇ ಜೀವಿಯನ್ನ ನಾವು ಸಂಪೂರ್ಣವಾಗಿ ನಾಮಾವಶೇಷ ಮಾಡೋದಕ್ಕ ಆಗುದಿಲ್ಲ, ಅದರ ಒಂದು ಪಾತ್ರ ಕೂಡ ಪರಿಸರದೊಳಗೆ ಇರ್ತದ, ಅದರದೇ ಆದಂತಹ ಒಂದು ಕೆಲಸ ಅದು ಮಾಡಬೇಕಾಗ್ತದ. ಹಿಂಗಾಗಿ ನಮಗ ಶತ್ರುಗಳು ಅನಿಸಿದಂತಹ ಕೀಟ ಪರಿಸರದೊಳಗೆ ಇದ್ದು ಅವು ಕೂಡ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಒಂದು ಸಂದರ್ಭ ಇರ್ತದ. ಅದರ ಜೊತೆಗೆ ಮಿತ್ರ ಕೀಟಗಳು ನಮ್ಮ ಹೊಲದೊಳಗಿರ್ತಾವ, ಅವುಗಳಿಗೂ ಕೂಡ ನಾವು ರಕ್ಷಣೆಯನ್ನ ಒದಗಿಸಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಎಲ್ಲ ಕೆಲಸಗಳನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲನ ಮಾಡಿಕೊಂಡು ಹೋಗಬೇಕಾಗ್ತದೆ. ಹಿಂಗಾದಾಗ ನಿಮಗೆ ಒಳ್ಳೆ ಬೆಳೆ ತೆಗೆಯೋದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಈ ವಾತಾವರಣದ ವೈಪರೀತ್ಯಗಳನ್ನು ನಾವು ಎದುರಿಸೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಇಲ್ಲಿ ತನಕ ಮೇಡಮ್ ಅವರು ಹೇಳಿದಂತಹ ಎಲ್ಲ ವಿಚಾರಗಳು ತಮಗೆ ಭರವಸೆ ಮೂಡಿಸಿರ್ತವೆ, ಮತ್ತು ಅವರ ಅನುಭವದಿಂದ ಏನು ತಾವು ಇಲ್ಲಿ ತನಕ ಕೇಳಿದ್ದೀರಿ ಮುಂದಿನ ದಿನಗಳಲ್ಲಿ ಸಹಿತ ಅವು ಮಾರ್ಗದರ್ಶನ ಆಗಲಿ ಅಂತೇಳಿ ಹಾರೈಸ್ತಾ, ಡಾಕ್ಟರ್ ಸುನಿತಾ ಮೇಡಮ್ ಅವರು ಇಲ್ಲಿ ತನಕ ಬಂದು ತಾವು ನಮ್ಮ ಎಲ್ಲ ರೈತರಿಗೆ ಈ ಒಂದು ವಿಷಯದೊಳಗೆ ಮಾರ್ಗದರ್ಶನ ಮಾಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು. ಈಗ ಕೇಳಿ ಒಂದು ಜಾನಪದ ಗೀತೆ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚಿಲಿದಳು ಗಂಗಮ್ಮ ತಾಯಿ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಬಲ್ಲಾಳರಾಯ ಕೆರೆಯ ಬಳಗದ ಬೆಸ್ತರ ಹುಡುಗ, ಕೇರಿ ಮ್ಯಾಗಳ ಬಲ್ಲಾಳ ರಾಯ ಕೆರಿಯ ಬಳಗದ ಬೆಸ್ತರ ಹುಡುಗ ಓಡಿ ಓಡಿ ಸುದ್ದಿಯ ಕುಡಿರೆಯೋ ನಾ ನಿಲ್ಲುವುದಿಲ್ಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಕರ್ಸಿ ಮೂರು ಸಾವಿರ ಗುದ್ದಲಿ ತರಿಸಿ ಆರು ಸಾವಿರ ಒಡ್ಡರ ಕರ್ಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ ಹಾಕ್ರೆಯೋ ನಾ ನಿಲ್ಲುವುದಿಲ್ಲ ಮಾಯದಂಥ ಮಳೆ ಬದಣ್ಣ ಮದಗಾದ ಕೆರೆಗೆ